ಒಂದರಲ್ಲಿ ಹೀಗೆಂದಿದ್ದಾರೆ, ಬೀಡಿಯೆ ಆಗಲಿ ಸಿಗರೇಟ್ ಆಗಲಿ ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ಮೊದಲಿಗೆ ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಾನುಲಿ ವರದಿಯನ್ನು ಕೇಳುವಿರಿ. ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ ಪ್ರಸಾರವಾಗಲಿದೆ. ಆನಂತರ ವಿವಿಧ ಗಾಯಕರ ಸ್ವರಗಳಲ್ಲಿರುವಂತಹ ಕೃಷಿ ಗೀತೆಗಳು ಸಹ ಪ್ರಸಾರವಾಗಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೂಡಿಬರಲಿವೆ ರೈತ ಬಾಂಧವರೇ. ಹಾಗಾದರೆ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಾನುಲಿ ವರದಿಯೊಂದಿಗೆ. ನಮಸ್ಕಾರ ರೈತ ಬಾಂಧವರೇ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಇವರ ಸಂಯುಕ್ತಾಶ್ರಯದಲ್ಲಿ ದೇಶಾದ್ಯಂತ May 29-June 12 ನಡೆಯುತ್ತಿರುವ ವಿಜ್ಞಾನಿಗಳ ನಡೆ ರೈತರ ಕಡೆ ಎಂಬ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಅಂಗವಾಗಿ ನಮ್ಮ ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಈ ಅಭಿಯಾನ ಹೇಗೆಲ್ಲ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಕೇಳೋಣ. ಮೊದಲಿಗೆ KVK ಗಂಗಾವತಿಯ ವಿಜ್ಞಾನಿಗಳಾದ ಡಾಕ್ಟರ್ ಕವಿತಾ ಉಳ್ಳಿಕಾಶಿ ಮತ್ತು ಡಾಕ್ಟರ್ ರಾಘವೇಂದ್ರ ಎಲಿಗಾರ್ ಅವರು ತಮ್ಮ ಕೇಂದ್ರದ ಆಶ್ರಯದಲ್ಲಿ ಹೇಗೆಲ್ಲ ಈ ಅಭಿಯಾನ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಕೇಳೋಣ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕವಿತಾ ಉಳ್ಳಿಕಾಶಿ. ವಿಜ್ಞಾನಿಗಳು ಗ್ರಹ ವಿಜ್ಞಾನ ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆ ಹಾಗೂ ಕೃಷಿ ಇಲಾಖೆ ಹಾಗೂ ಸಂಬಂಧಿತ ಇಲಾಖೆಗಳ ಜೊತೆಗೂಡಿ May 29-June 12 ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನ ಪ್ರತಿಯೊಂದು ಹಳ್ಳಿಗಳಲ್ಲಿ ಹಮ್ಮಿಕೊಂಡಿದ್ದೀವಿ. ನಾವು ಇಲ್ಲಿಯವರೆಗೆ May 29-June ಇಲ್ಲಿಯವರೆಗೆ ಒಟ್ಟು 30 ಹಳ್ಳಿಗಳನ್ನ ಕವರ್ ಮಾಡಿದ್ವಿ. ಈ ಅಭಿಯಾನದ ಮುಖ್ಯ ಉದ್ದೇಶ ಅಂತಂದ್ರೆ ಕೃಷಿಕರು ಮತ್ತು ಸಂಶೋಧನೆ ನಡುವಿನ ಅಂತರವನ್ನ ಕಡಿಮೆ ಮಾಡೋದು. ಮುಖ್ಯವಾಗಿ ಈ ಆಂದೋಲನದಲ್ಲಿ ನಾವು ಮುಂಗಾರು ಹಂಗಾಮಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳು ಹಾಗೂ ಕೃಷಿ ಸುಧಾರಿತ ತಾಂತ್ರಿಕತೆಗಳನ್ನ ನಾವು ರೈತರಿಗೆ ತಲುಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಅನೇಕ ರೈತರಿಗೆ ಅನುಕೂಲ ಆಗುವಂತ ಅನೇಕ ಒಂದು ಕೃಷಿ ಸೌಲಭ್ಯಗಳನ್ನ ಸಹ, ಅಂದ್ರೆ ಮಣ್ಣಿನ ಕಾರ್ಡ್ ಆಗಿರಬಹುದು ಅಥವಾ ವಿಮಾ ಯೋಜನೆಗಳಾಗಿರಬಹುದು ಅಥವಾ ಸುಧಾರಿತ ತಳಿಗಳ ಪರಿಚಯಗಳಾಗಿರಬೇಕು ಅಥವಾ ಸುಧಾರಿತ ತಾಂತ್ರಿಕತೆಗಳಾಗಿರಬಹುದು ಅಥವಾ ರೋಗ ಮತ್ತು ಕೀಟಬಾಧೆಗಳ ಸಮಸ್ಯೆಗಳಾಗಿರಬಹುದು, ಇವುಗಳನ್ನ ನಾವು ರೈತರಿಗೆ ಈ ಅಭಿಯಾನದ ಕಾರ್ಯಕ್ರಮದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಕನಕಗಿರಿ, ಕುಷ್ಟಗಿ, ಹುಲಿಹೈದರ್, ನವಲಿ, ತವರಗೇರ, ಕುಷ್ಟಗಿ, ಮಂಗಳೂರು, ತಳಕಲ್, ಮರಳಿ ಅಂತ ಒಂದು ಗ್ರಾಮ ಪಂಚಾಯತಿಯಲ್ಲಿ ಪ್ರತಿದಿನ 3 ಗ್ರಾಮಗಳಂತೆ ಇಲ್ಲಿಯವರೆಗೆ 30 ಗ್ರಾಮಗಳಲ್ಲಿ ಈ ಅಭಿಯಾನನ ಕೈಗೊಳ್ತಾ ಇದ್ದೀವಿ. ಈ ಅಭಿಯಾನದ ಮುಖ್ಯ ಉದ್ದೇಶ ಅಂತಂದ್ರೆ ರೈತರು ತಮ್ಮ ಒಂದು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಅನುಭವಿಸಿರುವಂತ ಸಮಸ್ಯೆಗಳನ್ನ ನಾವು ಸಂಶೋಧನೆಗೆ ಮುಂದಿನ ಭವಿಷ್ಯದಲ್ಲಿ ಸಂಶೋಧನೆಗೆ ಅವರಿಗೆ ನಾವು ಅನುವು ಮಾಡಿಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಕೊಪ್ಪಳ ಭಾಗದಲ್ಲಿ ನಮ್ಮ ಒಂದು ಭೂಮಿಗೆ ಸರಿ ಹೋಗುವಂತ ಅನೇಕ ತೊಗರಿ ತಳಿಗಳಾಗಿರಬಹುದು, ಹೆಸರಿನ ತಳಿಗಳಾಗಿರಬಹುದು, ಅಥವಾ ಉದ್ದಿನ ತಳಿಗಳಾಗಿರಬಹುದು, ಅಥವಾ ಅವುಗಳ ಸಂಬಂಧಿತ ರೋಗ ಮತ್ತು ಕೀಟಬಾಧೆ, ಹತ್ತಿ ಬೆಳೆಯ ಬೇಸಾಯ ಪದ್ಧತಿಗಳು, ಕೀಟ ಹಾಗೂ ರೋಗ ಬಾಧೆ, ನೀರಿನ ನಿರ್ವಹಣೆ, ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ಮಾವು ಆಗಿರಬಹುದು, ಪಪ್ಪಾಯ ಆಗಿರಬಹುದು, ಹೂವಿನ ಬೆಳೆಗಳಲ್ಲಿ ಚೆಂಡು ಹೂವು ಆಗಿರಬಹುದು, ಗುಲಾಬಿ ಹೂವು ಆಗಿರಬಹುದು, ಅದೇ ರೀತಿ ಅನೇಕ ಒಂದು ಪಶು ಸಂಗೋಪನೆಯಲ್ಲಿ ರೋಗ ಮತ್ತು ರುಜಿನ ನಿರ್ವಹಣೆಗಳ ಬಗ್ಗೆಯೂ ಸಹ ರೈತರಿಗೆ ಈ ಅಭಿಯಾನದ ಮುಖಾಂತರ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಅದಲ್ಲದೇನೆ ಕೃಷಿ ಚಟುವಟಿಕೆಗಳ ತೊಡಗುವಕ್ಕಿಂತ ಮುಂಚೆ ಮಣ್ಣಿನ ಆರೋಗ್ಯ ಮತ್ತು ಸಾವಯವ ಅಂಶ ಹೇಗೆ ಸೇರಿಸುವುದು ಮತ್ತು ಮಣ್ಣಿನ ಫಲವತ್ತೆ ನಿರ್ವಹಣೆ ಬಗ್ಗೆ ಬಹಳ ಅವಶ್ಯಕತೆ ಇರುತ್ತದೆ. ಆ ನಿಟ್ಟಿನಲ್ಲಿ ಮಣ್ಣಿನ ಕಾರ್ಡ್ ಅನ್ನು ಮತ್ತು ಮಣ್ಣಿನ ಪರೀಕ್ಷೆ ಹೇಗೆ ಮಾಡಬಹುದು, ಮಣ್ಣಿನ ಕಾರ್ಡ್ ಅನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಯಾವ ರೀತಿ ನಾವು ಗೊಬ್ಬರಗಳ ನಿರ್ವಹಣೆ, ನೀರಿನ ನಿರ್ವಹಣೆಯನ್ನು ಮಾಡಬೇಕು ಅನ್ನೋದನ್ನು ಸಹ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಅವರ ಒಂದು ಜಮೀನಿನ ಮಣ್ಣಿನ ಕಾರ್ಡ್ ಅನ್ನು ತರಿಸಿ ಅವರುಗಳನ್ನು ವಿಶ್ಲೇಷಿಸಿ ಮಾಹಿತಿಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ಕೊಡಲಾಯಿತು. ಅದೇ ರೀತಿ ನಮ್ಮೊಂದಿಗೆ ನಮ್ಮ ಒಂದು ತಂಡದೊಂದಿಗೆ ICR ವತಿಯಿಂದ ವಿಶೇಷ ವಿಜ್ಞಾನಿಗಳು ಸಹ ನಮ್ಮ ಕಾರ್ಯಕ್ರಮದ ಜೊತೆಗೂಡಿರೋದ್ರಿಂದ ಅವರಿಂದನೂ ಸಹ, ಉದಾಹರಣೆಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IHR ಇಂದ ಬಿಡುಗಡೆಯಾಗಿರುವಂತಹ ಅನೇಕ ಒಂದು ತಳಿಗಳ ಮಾಹಿತಿಗಳು ಹಾಗೂ ಅವುಗಳ ಒಂದು ಬೇಸಾಯ ಪದ್ಧತಿಗಳು, ರೋಗ ಕೀಟ ಬಾಧೆಗಳ ನಿರ್ವಹಣೆ ಹಾಗೂ ಅವುಗಳನ್ನ ಒಂದು ವ್ಯವಸ್ಥಿತವಾಗಿ ಮಾರುಕಟ್ಟೆ ಮತ್ತು ಅವುಗಳ ಮೌಲ್ಯವರ್ಧನೆಗಳ ಬಗ್ಗೆಯೂ ಸಹ ಗ್ರಾಮಗಳಲ್ಲಿ ಸಂಬಂಧಿತ ರೈತರುಗಳೊಂದಿಗೆ ಚರ್ಚಿಸಿ ನಾವು ಮಾಹಿತಿಯನ್ನ ನೀಡಲಾಯಿತು. ಅದರೊಂದಿಗೆ ವಿಶೇಷ ಒಂದು ತೊಂದರೆಗಳಾದಂತ ನೀರಿನ ನಿರ್ವಹಣೆ ಆಗಿರಬಹುದು, ಮಣ್ಣಿನ ಒಂದು ಸವಕಳಿ ಆಗಿರಬಹುದು, ಅಥವಾ ವಿಶೇಷ ಕೀಟ ಮತ್ತು ರೋಗ ಬಾಧೆಯು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚಿಸಿ ತಕ್ಷಣವೇ ಮಾಹಿತಿಯನ್ನ ನೀಡಲಾಯಿತು. ಇದರೊಂದಿಗೆ ರೈತರ ವರ್ಗವೂ ಸಹ ಚರ್ಚಿಸಿದಾಗ ನಮಗೆ ಅನೇಕ ಅವರ ಒಂದು ಸಮಸ್ಯೆಗಳನ್ನು ಸಹ ಆಲಿಸಲಾಯಿತು. ಅದರಲ್ಲಿ ಪ್ರಮುಖವಾದ ಸಮಸ್ಯೆ ಎಂದರೆ ರೈತರಿಗೆ ಅರಸಿಕೆ ಕಡೆಯಿಂದ ಸುಧಾರಿತ ಅನೇಕ ತಳಿಗಳ ವಿತರಣೆಯ ಸಹ ಅವರು ಮಾಹಿತಿಯನ್ನು ಕೋರಿದ್ದು, ಆ ಒಂದು ಮಾಹಿತಿಯನ್ನು ಮತ್ತು ಮಾರುಕಟ್ಟೆ, ಸೂಕ್ತವಾದ ಮಾರುಕಟ್ಟೆ, ಈಗ ನಮ್ಮ ಕೊಪ್ಪಳ ವಿಶೇಷವಾಗಿ ಹೂವಿನ ಬೆಳೆಯಲ್ಲಿ ವಿಸ್ತರಣೆ ಕೊಡ್ತಾ ಇರುವಂತಹ ಏರಿಯಾ, ಆ ಏರಿಯಾದಲ್ಲಿ ಅವರಿಗೆ ಸೂಕ್ತ ಮಾರುಕಟ್ಟೆಯ ಬೇಡಿಕೆಯನ್ನು ಸಹ ನಾವು ಕೇಳ್ಪಟ್ಟಲಾಯಿತು. ಇದರಲ್ಲಿ ಇದರೊಂದಿಗೆ ವಿಶೇಷವಾಗಿ ಕೇವಲ ರೈತ ಬಾಂಧವರಲ್ಲ, ರೈತ ಮಹಿಳೆಯರು ಸಹ ವಿಶೇಷವಾಗಿ ಭಾಗವಹಿಸಿ ಧಾನ್ಯ ಬೆಳೆಗಳಷ್ಟೇ ಅಲ್ಲದೆ ಸುಧಾರಿತ ವಿಶೇಷ ಬೆಳೆಗಳನ್ನ ಮಾಹಿತಿ ಸಹ ಕೊಡಲಾಯಿತು. ವಿಶೇಷವಾಗಿ ಡ್ರ್ಯಾಗನ್ ಬೆಳೆ ಆಗಿರಬಹುದು, ಸೇವಂತಿ ಬೆಳೆ ಆಗಿರಬಹುದು, ವಿಶೇಷ ಹೂವಿನ ಬೆಳೆಗಳ ಮಾಹಿತಿಗಳನ್ನ ಸಹ ಮಹಿಳೆಯರು ಅತಿ ಆಸಕ್ತಿಯಿಂದ ಮಾಹಿತಿಯನ್ನ ಪಡೆದರು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಘವೇಂದ್ರ ಎಲಿಗಾರ್ ಅಂತ ಹೇಳಿ, ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥ ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿ. ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ನಾವು ಕೊಪ್ಪಳ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ನಾವು ಹಮ್ಮಿಕೊಂಡುತ್ತಾ ಬಂದಿದ್ದೇವೆ. ಸುಮಾರು ಅರ್ಧ ದಾರಿಯಷ್ಟು ನಾವು ಸಾಗಿದ್ದೇವೆ. ಈಗ ಆಲ್ರೆಡಿ ನಾವು ಒಂದು 50 ಹಳ್ಳಿಗಳಲ್ಲಿ ವಿಕಸಿತ ಕೃಷಿ ಅಭಿಯಾನವನ್ನ ಸಂಪೂರ್ಣವಾಗಿ ಮುಗಿಸಿದ್ದೇವೆ. ನಾವು ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆಗಳ ಬಗ್ಗೆ ರೈತರಿಗೆ ಮಾಹಿತಿಯನ್ನ ಒದಗಿಸ್ತಾ ಇದ್ದೇವೆ. ಇದರಲ್ಲಿ ನಾವಲ್ಲದೆ ಕೃಷಿ ಇಲಾಖೆ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳು ಮತ್ತು ಇಫ್ಕೋ ಸಂಸ್ಥೆ ಸಹಿತ ಈ ಒಂದು ಕೃಷಿ ಅಭಿಯಾನದಲ್ಲಿ ಭಾಗವಹಿಸಿದೆ. ಇದರಲ್ಲಿ ನಾವು ಏನಂತಂದ್ರೆ ಮುಖ್ಯವಾಗಿ ರೈತರಿಗೆ ಮುಂಗಾರು ಹಂಗಾಮಿನಲ್ಲಿ ದೊರೆಯುತ್ತಂತ ಬೀಜಗಳ ಬಗ್ಗೆ ಮಾಹಿತಿಯನ್ನ ಒದಗಿಸ್ತಿದ್ದೇವೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಮತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ಯಾವ ಬೀಜಗಳು ದೊರೆಯುತ್ತವೆ ಆ ಬೀಜಗಳ ಬಗ್ಗೆ, ಮತ್ತೆ ಈ ಒಂದು ಹಂತದಲ್ಲಿ ರೈತರಿಗೆ ಮಳೆಯ ಬಗ್ಗೆ ಮೇಘದೂತ್ ಆ್ಯಪ್ ಇರಲಿ, ಅದ್ರ ಬಗ್ಗೆ ಮಳೆ ರೈತರು ಯಾವ್ಯಾವ ಮಳೆ ಬರ್ತದೆ ಮತ್ತು ಮುಂಜಾಗ್ರತೆ ಕ್ರಮಗಳನ್ನ ಏನ್ ಕೈಗೊಳ್ಬೇಕಂತ ಅದ್ರ ಬಗ್ಗೆನೂ ಸಹಿತ ನಾವು ತಿಳಿಸ್ತಿದ್ದೇವೆ. ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ರೈತರು ಬೀಜೋಪಚಾರ ಮಾಡ್ತಾ ಇಲ್ಲ. ಆದ್ರಿಂದ ರೈತರಿಗೆ ಏನಪ್ಪಾ ಅಂದ್ರೆ ಬೀಜೋಪಚಾರವನ್ನ ಯಾವ ತರ ಮಾಡ್ಬೇಕು, ಯಾವ ಬೆಳೆಗೆ ಯಾವ ಬೀಜೋಪಚಾರ ಮಾಡಿದ್ರೆ ಉಪಯೋಗ ಆಗ್ತದೆ, ಈ ತರ ರೈತರಿಗೆ ಒಂದು ಮಾಹಿತಿಯನ್ನ ಒದಗಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಏನಪ್ಪಾ ಅಂತಂದ್ರೆ ನಾವು ಮುಂಗಾರು ಹಂಗಾಮಿನಲ್ಲಿ ಏನಪ್ಪ ರಸಗೊಬ್ಬರಗಳು, ಈಗ DAP ರಸಗೊಬ್ಬರ ಸಿಗ್ತಾ ಇಲ್ಲ, ಆದ್ರಿಂದ ರೈತರು ಯಾವ ತರ DAP ಗೆ ಬದಲಾಗಿ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಬಳಸಬಹುದು ಅಂತ ಹೇಳಿ ರೈತರಿಗೆ ನಾವು ಮಾಹಿತಿಯನ್ನ ಒದಗಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಮಣ್ಣು ಪರೀಕ್ಷೆ ಯಾವುದೇ ರೈತರು ಇದುವರೆಗೂ ಮಾಡಿಸ್ತಾ ಇಲ್ಲ. ಹೆಚ್ಚಾನು ಹೆಚ್ಚು ಒಂದು 90% ರೈತರು ಮಣ್ಣು ಪರೀಕ್ಷೆ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಏನಪ್ಪಾ ಅಂತಂದ್ರೆ ಸಂಪೂರ್ಣ ಮಾಹಿತಿ, ಮಣ್ಣು ಪರೀಕ್ಷೆಯನ್ನು ಯಾವ ಥರ ಮಾಡಿಸ್ಬೇಕು, ಮಣ್ಣು ಪರೀಕ್ಷೆ ಎಲ್ಲೆಲ್ಲಿ ಮಾಡಿಸ್ಬೇಕು, ಮಣ್ಣು ಪರೀಕ್ಷೆಯನ್ನು ಮಾಡಿಸೋದ್ರಿಂದ ಏನು ಉಪಯೋಗಗಳಿದ್ದಾವೆ ಅಂತ ಹೇಳಿ ರೈತರಿಗೆ ಮಾಹಿತಿಯನ್ನು ನೀಡ್ತಿದ್ದೇವೆ. ಅಷ್ಟೇ ಅಲ್ಲದೆ ಸಾವಯವ ಕೃಷಿ ಬಗ್ಗೆ, ಈಗ ಸಾವಯವ ಕೃಷಿ ಮಿಷನ್ ಅಂತ ಇದೆ, ಆ ಸಾವಯವ ಕೃಷಿಯಲ್ಲಿ ರೈತರಿಗೆ ಏನೇನು ಉಪಯೋಗಗಳಾಗ್ತವೆ, ಮಣ್ಣಿನ ಫಲವತ್ತತೆಯನ್ನ ಯಾವ ತರ ಕಾಪಾಡಬೇಕು ಮತ್ತು ಮಣ್ಣಿಗೆ ಯಾವ ಯಾವ ಪೋಷಕಾಂಶಗಳನ್ನು ಹಾಕ್ಬೇಕು ಅಂತ ಹೇಳಿ ರೈತರಿಗೆ ಮಾಹಿತಿಯನ್ನ ಒದಗಿಸ್ತಿದ್ದೇವೆ. ಅಷ್ಟೇ ಅಲ್ಲದೆ ಏನಪ್ಪಾ ಅಂತಂದ್ರೆ ನಮ್ಮ ರೇಡಿಯೋ ಕೇಂದ್ರಗಳಲ್ಲಿ ಏನು ಬಾನುಲಿ ಕೇಂದ್ರಗಳಲ್ಲಿ ಪ್ರಸಾರ ಆಗ್ತವಲ್ಲ, ಆ ಕೃಷಿ ಸಂಬಂಧಿತ ಒಂದು ವಿಷಯಗಳ ಬಗ್ಗೆ ನಮ್ಮ ರಾಯಚೂರು ವಿಶ್ವವಿದ್ಯಾಲಯ ಇರಲಿ, ಹೊಸಪೇಟೆ ಆಕಾಶವಾಣಿ ಇರಲಿ, ಅದ್ರ ಬಗ್ಗೆನೂ ಮಾಹಿತಿಯನ್ನು ಒದಗಿಸ್ತಾ ಇದ್ದೇವೆ. ಮತ್ತೆ ಅಷ್ಟೇ ಅಲ್ಲದೆ PM ಕಿಸಾನ್ ಯೋಜನೆ ಮತ್ತು ಸಿಂಚಾಯಿ ಯೋಜನೆ ಬಗ್ಗೆ ರೈತರಿಗೆ ಅರಿವನ್ನ ಮೂಡಿಸ್ತಾ ಇದೆ. ಮತ್ತೆ ಅಲ್ಲದೆ ಏನಪ್ಪಾ ಅಂತಂದ್ರೆ ಆಧುನಿಕ ಯಂತ್ರೋಪಕರಣಗಳ ಬಗ್ಗೆ ರೈತರಿಗೆ ಈ ಒಂದು ಸಂದರ್ಭದಲ್ಲಿ ಮಾಹಿತಿಯನ್ನ ಒದಗಿಸ್ತಾ ಇದ್ದೇವೆ. ಈ ಆಧುನಿಕ ಅಂತಂದ್ರೆ ಈಗ ಡ್ರೋನ್ ತಂತ್ರಜ್ಞಾನ, ಇಫ್ಕೋ ಒಂದು ಸಂಸ್ಥೆಯಿಂದ ಡ್ರೋನ್ ತಂತ್ರಜ್ಞಾನ ಇದೆ, ಡ್ರೋನ್ ಮೂಲಕ ರೈತರು ಸಿಂಪರಣೆಯನ್ನ ಮಾಡೋದ್ರ ಬಗ್ಗೆ ನಾವು ಅವರಿಗೆ ಮಾಹಿತಿಯನ್ನ ಒದಗಿಸ್ತಾ ಇದ್ದೇವೆ. ಇದರಿಂದ ಏನಪ್ಪಾ ಅಂತಂದ್ರೆ ರೈತರು ಕಡಿಮೆ ವೆಚ್ಚದಲ್ಲಿ ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಸಿಂಪರಣೆಯನ್ನ ಮಾಡಬಹುದಾಗಿದೆ. ಅಲ್ಲದೆ ಇನ್ನೊಂದು ಏನಪ್ಪಾ ಅಂದ್ರೆ ಇಸ್ಯಾಪ್ ತಂತ್ರಜ್ಞಾನ, ನಮ್ಮ ರಾಯಚೂರಿನ ಇಸ್ಯಾಪ್ ತಂತ್ರಜ್ಞಾನ ಇದೆ, ಆ ಇಸ್ಯಾಪ್ ತಂತ್ರಜ್ಞಾನವನ್ನು ಬಳಸಿಕೊಂಡು ರೈತರು ತಮ್ಮ ಹೊಲದಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿಂದನೇ ತಮ್ಮ ರೋಗದಲ್ಲಿ ಯಾವ ಕೀಟ ರೋಗ ಬಾಧೆ ಇದೆ, ಯಾವ ಪೋಷಕಾಂಶಗಳ ಕೊರತೆ ಇದೆ ಅನ್ನ ಅಲ್ಲೇ ರೈತರು ತಮ್ಮ ಮೊಬೈಲ್ನಿಂದ, ಆಂಡ್ರಾಯ್ಡ್ ಮೊಬೈಲ್ನಿಂದ ಮಾಹಿತಿಯನ್ನ ನೇರವಾಗಿ ಪಡೆಯಬಹುದಾಗಿದೆ. ಅದ್ರ ಬಗ್ಗೆನೂ ಸಹಿತ ನಾವು ಮಾಹಿತಿಯನ್ನ ರೈತರಿಗೆ ಒದಗಿಸ್ತಿದ್ದೇವೆ. ಆಮೇಲೆ ಮಾರ್ಕೆಟಿಂಗ್ ಸಂಬಂಧಪಟ್ಟಂತೆ ಆ್ಯಪ್ಗಳಿದ್ದಾವೆ, ಅದ್ರ ಬಗ್ಗೆನೂ ರೈತರಿಗೆ ಮಾಹಿತಿ ಒದಗಿಸ್ತಾ ಇದ್ದೇವೆ. ಮತ್ತು ದ್ಯಾಮಿನಿ ಆ್ಯಪ್, ಗುಡುಗು ಮಿಂಚು ಬಂದಾಗ ರೈತರಿಗೆ ಯಾವ ತರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೇಕು, ಅದ್ರ ಬಗ್ಗೆ ಸಹಿತ ನಾವು ರೈತರಿಗೆ ಮಾಹಿತಿಯನ್ನು ಕೊಡ್ತಿದ್ದೇವೆ. ಅಷ್ಟೇ ಅಲ್ಲದೆ ಈಗ ಕೀಟಗಳು ರೋಗಗಳು ಬಂದಾಗ ರೈತರು ಅವೈಜ್ಞಾನಿಕವಾಗಿ ಕೀಟನಾಶಕವನ್ನ ಮತ್ತು ಶಿಲೀಂಧ್ರನಾಶಕವನ್ನ ಸಿಂಪರಣೆ ಮಾಡ್ತಿದ್ದಾರೆ. ಅದರಿಂದ ಏನಪ್ಪಾ ಅಂತಂದ್ರೆ ನಾವು ಸಮಗ್ರ ಪೀಡನಾಶಕ ಪದ್ಧತಿಯಿಂದ ಯಾವ ತರ ಈ ರೋಗ ಮತ್ತು ಕೀಟಗಳನ್ನ ಹತೋಟಿ ಮಾಡಬೇಕು, ಕಡಿಮೆ ಖರ್ಚಿನಲ್ಲಿ ವಾತಾವರಣಕ್ಕೆ ಯಾವುದೇ ತರ ತೊಂದರೆ ಆಗದಂತೆ ಯಾವ ತರ ನಾವು ಕೀಟನಾಶಕವನ್ನ ಒಂದು ಶಿಲೀಂಧ್ರನಾಶಕವನ್ನ ಉಪಯೋಗ ಮಾಡಬೇಕು ಮತ್ತು ಅದನ್ನು ಉಪಯೋಗ ಮಾಡಬೇಕಾದ್ರೆ ಯಾವೆಲ್ಲ ಒಂದು ಸೇಫ್ಟಿ ಮೆಜರ್ಸ್ ನ ಕೈಗೊಳ್ಬೇಕು ಅಂತ ಹೇಳಿ ನಾವು ಅವರಿಗೆ ಮಾಹಿತಿಯನ್ನ ಒದಗಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ICAR ಸಂಸ್ಥೆ ಅಂಗಸಂಸ್ಥೆಗಳಿಂದ ವಿಜ್ಞಾನಿಗಳು ಬಂದಿದ್ದಾರೆ, IHR ಇರ್ಬೋದು, NIAPM ಇರ್ಬೋದು, ಅವರೆಲ್ಲ ಬಂದಿದ್ದಾರೆ. ಅಲ್ಲಿ ದೊರೆತಕ್ಕಂತ ಹೊಸ ಹೊಸ ತರಕಾರಿ ತಳಿಗಳಿರ್ಬೋದು, ಹಣ್ಣಿನ ಬೆಳೆಗಳ ಬಗ್ಗೆ ಇರ್ಬೋದು, ಹೂವಿನ ಬೆಳೆಗಳ ಬಗ್ಗೆ ಇರ್ಬೋದು, ಅದರ ಬಗ್ಗೆ ನಾವು ರೈತರಿಗೆ ಮಾಹಿತಿಯನ್ನ ಕೊಡ್ತಿದ್ದೇವೆ. ಅದೇ ತರ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ರೈತರು ಹೆಚ್ಚಿನ ಆದಾಯನ್ನ ತೋಟಗಾರಿಕೆ ಬೆಳೆಯಲ್ಲಿ ಗಳಿಸುವ ಒಂದು ಸಂಭವನೆ ಜಾಸ್ತಿ. ಆದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಏನಪ್ಪಾ ಅಂದ್ರೆ ತೋಟಗಾರಿಕೆ ಬೆಳೆಗಳಿಗೆ ಹೆಸರುವಾಸಿಯಾಗಿದೆ. ಆದ್ರಿಂದ ರೈತರು ಏನಪ್ಪಾ ಅಂತಂದ್ರೆ ಏಕ ಬೆಳೆ ಬೆಳೆಯದೆ ಮಿಶ್ರ ಬೆಳೆಯನ್ನು ಬೆಳೆದು ಅದರ ಜೊತೆಗೆ ತೋಟಗಾರಿಕೆ, ಅರಣ್ಯ ಕೃಷಿ ಮಾಡೋದ್ರಿಂದ ರೈತರಿಗೆ ಯಾವ ತರ ಆದಾಯವನ್ನ ಹೆಚ್ಚಿಸ್ಕೊಳ್ಬಹುದು ಮತ್ತು ರೈತರು ನಿರಂತರ ಆದಾಯನ್ನ ಯಾವ ತರ ಗಳಿಸಬಹುದು, ಸುಸ್ಥಿರ ಕೃಷಿಯನ್ನ ಯಾವ ತರ ಮಾಡಬಹುದು ಅಂತ ರೈತರನ್ನ ಮಾಹಿತಿ ಕೊಡ್ತಿದ್ದೇವೆ. ಮತ್ತೆ ಇನ್ನೊಂದು ಏನಂತಂದ್ರೆ ರೈತರು ಗುಣಮಟ್ಟದ ಆಹಾರವನ್ನ ಸೇವಿಸಬೇಕು. ಆದ್ರಿಂದ ಏನಂತಂದ್ರೆ ಸಿರಿಧಾನ್ಯಗಳ ಬಗ್ಗೆ ರೈತರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ಮತ್ತು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಯಾವ ತರ ಮಾಡಬೇಕು, ಮೌಲ್ಯವರ್ಧನೆಯಿಂದ ರೈತರು ಯಾವ ತರ ಆದಾಯ ಗಳಿಸಬೇಕು, ಹಳ್ಳಿಯಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಅಣಬೆ ತರಬೇತಿ ಇರ್ಬೋದು, ಎರೆಹುಳು ಗೊಬ್ಬರ ತರಬೇತಿ ಇರ್ಬೋದು, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೇವೆ. ಅಷ್ಟೇ ಅಲ್ಲದೆ ಮುಂದಿನಗಳಲ್ಲಿ ಬೇಕರಿ ತರಬೇತಿಗಳ ಬಗ್ಗೆ ಸಹಿತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ತರಬೇತಿ ಕೊಡಲಾಗುವುದಂತ ಅವರಿಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೇವೆ. ಮತ್ತೆ ಎಲ್ಲ ಮೇಲೆ ಮಾರ್ಕೆಟಿಂಗ್ನ ಯಾವ ತರ ಮಾಡಬೇಕು, ಆಮೇಲೆ ಯಾವ ತರ ಯಾವ ಸೀಸನ್ಗೆ ಯಾವ ಬೆಳೆ ಬೆಳಿಬೇಕು ಅದ್ರ ಬಗ್ಗೆ ರೈತರಿಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಿದ್ದೇವೆ. ಅಷ್ಟೇ ಅಲ್ಲದೆ ಕೆಲವೊಂದು ಭತ್ತದಲ್ಲಿ ಈ ಡ್ರಮ್ ಸೀಡರ್ ಇರ್ಬೋದು, ಮಿಷನ್ ಟ್ರಾನ್ಸ್ಪ್ಲಾಂಟಿಂಗ್ ಇರ್ಬೋದು, DSR ತಂತ್ರಜ್ಞಾನ ಇರ್ಬೋದು, ಅದ್ರ ಬಗ್ಗೆ ರೈತರಿಗೆ ಮಾಹಿತಿ ನೀಡಿ ಕಡಿಮೆ ಖರ್ಚಿನಲ್ಲಿ ಯಾವ ತರ ನಾವು ತಂತ್ರಜ್ಞಾನಗಳನ್ನ ಉಪಯೋಗ ಮಾಡಬಹುದು ಅಂತ ಹೇಳಿ ರೈತರಿಗೆ ನಾವು ಮಾಹಿತಿಯನ್ನ ಒದಗಿಸ್ತಾ ಇದ್ದೇವೆ. ಇದು ರೈತರಿಂದ ಉತ್ತಮ ಪ್ರತಿಕ್ರಿಯೆ ಕಂಡು ಬಂದಿದೆ ನಮ್ಗೆ. ರೈತ ಬಾಂಧವರೇ, ಈಗ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಈ ಅಭಿಯಾನದ ಕುರಿತು ಬಳ್ಳಾರಿಯ ಹಗರಿ ಕೆವಿಕೆ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ನವೀನ್ ಕುಮಾರ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ, ಕೇಳೋಣ. ನನ್ನ ಹೆಸರು ಡಾಕ್ಟರ್ ನವೀನ್ ಕುಮಾರ್ ಪಿ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ಅಗರಿಯಲ್ಲಿ ಕೃಷಿ ವಿಸ್ತರಣಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ICAR ಕೃಷಿ ವಿಜ್ಞಾನ ಕೇಂದ್ರ ಅಗರಿ ಬಳ್ಳಾರಿ ಹಾಗೂ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆಗಳು ಹಾಗೂ ಕೃಷಿಗೆ ಸಂಬಂಧಿಸಿದ ಇಲಾಖೆಗಳ ಸಹಯೋಗದೊಂದಿಗೆ ನಾವು May 29 June 12 ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಅಭಿಯಾನದಲ್ಲಿ ಹಾಗೂ ಈ ಅಭಿಯಾನವನ್ನು ನಾವು ಸುಸರ್ಜಿತವಾಗಿ ನಡೆಸಿಕೊಳ್ಳಲು ನಮ್ಮ ವಿಜ್ಞಾನಿಗಳು 3 ತಂಡಗಳನ್ನಾಗಿ ನಾವು ವಿಂಗಡಿಸಿದ್ವಿ. ಈ 3 ತಂಡಗಳಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮತ್ತು ಈ ಕೃಷಿ ಅನುಸಂಧಾನ ಪರಿಷತ್ನ ವಿಜ್ಞಾನಿಗಳು ಮತ್ತು ಈ ಸ್ಥಳೀಯ ಕೃಷಿ ಅಧಿಕಾರಿಗಳು ಕೂಡ ಭಾಗವಹಿಸಿ ಈ ಅಭಿಯಾನವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಈ ಅಭಿಯಾನ ನಾವು ಈಗ May 29 ಬಳ್ಳಾರಿಯಿಂದ ಸ್ಟಾರ್ಟ್ ಮಾಡಿದ್ದು. May 29 ಬಳ್ಳಾರಿಯಲ್ಲಿ ನಾವು 3 ತಂಡಗಳು ಏನಿದ್ದೀವಿ, ಆ 3 ತಂಡಗಳಲ್ಲಿ ಒಬ್ಬೊಬ್ಬರು ತಂಡದ ನೇತೃತ್ವ ವಹಿಸಿರ್ತಾರೆ, ಒಬ್ಬೊಬ್ಬ ವಿಜ್ಞಾನಿ. ಆ ವಿಜ್ಞಾನಿಗಳು ಪ್ರತಿ ದಿನ 3-4 ಹಳ್ಳಿಗಳಿಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಆ 3-4 ಹಳ್ಳಿಗಳಲ್ಲಿ ನಾವು ಆ ಹಳ್ಳಿಗಳನ್ನು ಆ ಹಳ್ಳಿಗೆ ಸಂಬಂಧಿಸಿದ ಕೃಷಿ ಅಧಿಕಾರಿಗಳು ಕೂಡ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಮತ್ತೆ ಈಗ ನಾವೇನೀಗ ಆತ್ಮ ಅಂತ ಕರಿತೀವಿ, ಆ ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ, ಆ ಆತ್ಮದಲ್ಲಿ ವರ್ಕ್ ಮಾಡತಕ್ಕಂತ ತಾಂತ್ರಿಕ ವ್ಯವಸ್ಥಾಪಕ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಮತ್ತೆ ಅದೇ ರೀತಿ ನಮ್ಗೆ ಕೃಷಿ ಸಖಿಯರು ಅಂತ ಹೇಳ್ತೀವಿ, ಪಶು ಸಖಿಯರು ಅಂತ ಹೇಳ್ತೀವಿ. ಸೊ ಈ ಕೃಷಿ ಸಖಿಯರು ಮತ್ತೆ ಪಶು ಸಖಿಯರು ಕೂಡ ಈಗ ಈ ಅಭಿಯಾನದಲ್ಲಿ ಭಾಗವಹಿಸಿ ರೈತರನ್ನು ಒಂದು ಸ್ಥಳಕ್ಕೆ ಕೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ರು. ನಾವು ಪ್ರತಿ ಹಳ್ಳಿಲೂ ಏನು ಇಲ್ಲ ಅಂತಂದ್ರು ಒಂದು 60-70 ಒಂದೊಂದು ಹಳ್ಳಿಯಲ್ಲಿ 100-120 ರೈತರು ಕೂಡ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಈಗ ಕೃಷಿಯಲ್ಲಿ ಏನಪ್ಪ ಇದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತಂದ್ರೆ ಏನಪ್ಪ ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ ಆ ವಿಕಸಿತದಲ್ಲೇ ಹೇಳ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಕೃಷಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕುಂಠಿತವಾಗ್ತಾ ಇದೆ. ಈಗ ನಾವು ಕೃಷಿಯಲ್ಲಿ ಯಾಕೆ ಈ ಒಂದು ರೈತರು ಆಸಕ್ತಿ ತೋರಿಸ್ತಾ ಇಲ್ಲ, ಯಾಕೆ ನಮ್ಮಲ್ಲಿ ಸುಮಾರು ತಂತ್ರಜ್ಞಾನಗಳು ಇನ್ನು ರೈತರ ಒಂದು ಹೊಲಕ್ಕೆ ಹೋಗ್ತಾ ಇಲ್ಲ. ಸೊ ಇವೆಲ್ಲ ತಂತ್ರಜ್ಞಾನಗಳು ರೈತರ ಹೊಲಕ್ಕೆ ಹೋದಾಗ ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಏನು ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಕೃಷಿಯಲ್ಲಿ ರೈತರು ತಮ್ಮ ಆದಾಯವನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋದು ಕೂಡ ಈ ಒಂದು ಅಭಿಯಾನದ ಒಂದು ಉದ್ದೇಶವಾಗಿದೆ. ಅದೇ ರೀತಿ ನಮ್ಮಲ್ಲಿ ಸುಮಾರು ಸಂಸ್ಥೆಗಳಿದ್ದಾವೆ, ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟ ಸಂಸ್ಥೆಗಳಿದ್ದಾವೆ. ಆ ಸಂಸ್ಥೆಗಳ ಬಗ್ಗೆ ರೈತರಲ್ಲಿ ಜ್ಞಾನ ಇರಲ್ಲ, ಯಾವ್ಯಾವ ಸಂಸ್ಥೆ ಯಾವ್ಯಾವ ಒಂದು ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಸೊ ಅದರಿಂದ ತಮ್ಮ ರೈತಾಪಿ ಕುಟುಂಬಕ್ಕೆ ಆಗ್ತಕ್ಕಂಥ ಅನುಭವಗಳೇನು ಅಥವಾ ಅದರ ಒಂದು ಅನುಕೂಲಗಳೇನು ಇವೆಲ್ಲ ಮಾಹಿತಿ ನಾವು ರೈತರಿಗೆ ತಲುಪಿಸ್ಬೇಕು. ಈಗ ಪೂರ್ವ ಮುಂಗಾರು ಅಂತ ಹೇಳ್ತೀವಿ, ಪೂರ್ವ ಮುಂಗಾರು ಅಂದ್ರೆ ಮುಂಗಾರು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ನಮ್ಗೆ ರೈತರಿಗೆ ಬೇಕಾದಂತ ಕೃಷಿ ಮತ್ತು ಕೃಷಿ ಪರಿಕರಗಳ ಬಗ್ಗೆ ಇರ್ಬೋದು, ಕೃಷಿ ತಂತ್ರಜ್ಞಾನಗಳ ಬಗ್ಗೆ ಇರ್ಬೋದು. ಈಗ ನೋಡಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಐತೆ, ರಾಯಚೂರಲ್ಲಿ ನಾವು ಸುಮಾರು ಒಂದು ವಿವಿಧ ಬೆಳೆಗಳಲ್ಲಿ ನಾವು ತಳಿಗಳನ್ನು ಕೂಡ ಸಂಶೋಧನೆ ಮಾಡಿ ಬಿಡುಗಡೆಗೊಳಿಸಿದ್ದಾರೆ. ಆ ತಳಿಗಳ ಮಾಹಿತಿ ಕೂಡ ನಾವು ರೈತರಿಗೆ ತಲುಪಿಸ್ಬೇಕು. ಅದೇ ರೀತಿ ನವನವೀನವಾದಂತ ತಂತ್ರಜ್ಞಾನಗಳ ಬಗ್ಗೆ ಕೂಡ ನಾವು ರೈತರಿಗೆ ತಲುಪಿಸ್ಬೇಕು. ಸೊ ಒಟ್ಟಾರೆಯಾಗಿ ಈ ಒಂದು ಅಭಿಯಾನದ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ರೈತರನ್ನ ನಾವು ಇನ್ನೂ ಜ್ಞಾನವಂತರಾಗಿ ಮಾಡಬೇಕು. ಸೊ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಈ ಕೃಷಿಯ ಒಂದು ವೈಜ್ಞಾನಿಕತೆಯ ಬಗ್ಗೆ ಅರಿವಾಗಬೇಕು. ಆ ವೈಜ್ಞಾನಿಕತೆಯನ್ನ ಅವರು ತಮ್ಮ ಜಮೀನುಗಳಲ್ಲಿ ಅಳವಡಿಸ್ಕೊಂಡು ಕೃಷಿಯಲ್ಲಿ ಇನ್ನೂ ಅಧಿಕವಾದಂತಹ ಒಂದು ಆದಾಯವನ್ನು ಗಳಿಸ್ಬೇಕು ಅನ್ನೋದು ಕೂಡ ಈ ಅಭಿಯಾನದ ಒಂದು ಮುಖ್ಯ ಉದ್ದೇಶ ಆಗಿದೆ. ಸೊ ಅದರ ಪ್ರಯುಕ್ತ ನಾವೀಗ ಪ್ರತಿ ದಿನ 3 ತಂಡಗಳು ವಿವಿಧ ಹಳ್ಳಿಗಳಲ್ಲಿ ಭೇಟಿ ಮಾಡ್ತಾ ಇದ್ದೀವಿ. ಅಲ್ಲಿ ರೈತರು ಕೂಡ ಭಾಗವಹಿಸ್ತಾ ಇದ್ದಾರೆ, ಮತ್ತೆ ಪ್ರಗತಿಪರ ರೈತರು ಕೂಡ ಬರ್ತಾ ಇದ್ದಾರೆ. ಸೊ ಆ ಪ್ರಗತಿಪರ ರೈತರಲ್ಲಿ ನಾವು ಚರ್ಚೆ ಮಾಡ್ತೀವಿ, ಸರ್ ನೀವು ಕೃಷಿಯಲ್ಲಿ ಯಾವ ತರ ನೀವು ಯಾಕೆ ಬೇರೆಯವ್ರಿಗೆ ನೀವು ಒಂದು ರೋಲ್ ಮಾಡೆಲ್ ಆಗಬಾರ್ದು, ನೀವು ಮಾತ್ರ ಯಾಕೆ ಕೃಷಿನ ಇಷ್ಟು ಇಂಟ್ರೆಸ್ಟ್ ಆಗಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಒಂದು ನಾವು ಸಕ್ಸಸ್ ಸ್ಟೋರಿ ಅಂತ ಹೇಳ್ತೀವಿ. ಸೊ ಅವ್ರು ಯಾವ ತರ ಆ ಕೃಷಿಯಲ್ಲಿ ಸಕ್ಸಸ್ ಆದ್ರು ಅದನ್ನ ಇತರ ರೈತರುಗಳಿಗೂ ಕೂಡ ಅವರು ಹೇಳ್ಬೇಕು. ಅದರಿಂದ ಉಳಿದಿರ್ತಕ್ಕಂಥ ರೈತರು ಕೂಡ ಆ ಒಂದು ಕೃಷಿಯಲ್ಲಿ ಆಸಕ್ತಿ ತೋರಿಸ್ತಾರೆ. ಸೊ ಹಿಂಗಾಗಿ ನಮ್ಗೆ ಸುಮಾರು ಕಡೆ ನಾವು ನೇರ ಸಂವಾದ ಮಾಡ್ತೀವಿ. ಸೊ ಕೃಷಿಯಲ್ಲಿ ಯಾವ ತರದ ಒಂದು ತೊಂದರೆಗಳನ್ನ ಅವ್ರು ಅನುಭವಿಸ್ತಾ ಇದ್ದಾರೆ, ಸೊ ಆ ತೊಂದರೆಗಳಲ್ಲಿ ಪ್ರಮುಖವಾದಂತಹ ಕೀಟಗಳ ಬಗ್ಗೆ ಇರ್ಬೋದು, ರೋಗಗಳ ಬಗ್ಗೆ ಇರ್ಬೋದು, ಮತ್ತೆ ಈಗ ನೋಡಿ ಸುಮಾರು ಕಡೆ ಮಣ್ಣಿನ ಪರೀಕ್ಷೆ ಬಗ್ಗೆ ನಾವು ಅರಿವು ಮೂಡಿಸ್ತಾ ಇದ್ದೀವಿ. ಸೊ ನೀರಿನ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ರೈತರಲ್ಲಿ ನಾವು ಜ್ಞಾನ ತುಂಬುತ್ತಾ ಇದ್ದೀವಿ. ಸೊ ಇವೆಲ್ಲ ಮಾಹಿತಿಗಳನ್ನು ನಾವಲ್ಲಿ ನೇರ ಸಂವಾದದ ಮುಖಾಂತರ ಈ ಅಭಿಯಾನದಲ್ಲಿ ನಾವು ರೈತರಿಗೆ ತಲುಪಿಸೋ ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಇವತ್ತು ನಾವು ಈ ಅಭಿಯಾನದ 9ನೇ ದಿನ. ಸೊ ಇಂದು ನಾವು ಕೊಟ್ಟೂರು ತಾಲೂಕಿನ ಆಳ್ಯ, ಬೇವೂರು ಮತ್ತು ಗೊಲ್ಲರಹಳ್ಳಿ ಗ್ರಾಮಗಳಲ್ಲಿ ಈ ಅಭಿಯಾನವನ್ನು ಆಯೋಜಿಸಿದ್ವಿ. ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಪಾಲಯ್ಯ ಅವರು ಈ ಒಂದು ಭಾಗದಲ್ಲಿ ಬರ್ತಕ್ಕಂತ ರೋಗ ಮತ್ತು ಕೀಟಗಳ ನಿರ್ವಹಣೆ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ರೈತರಿಗೆ ತಲುಪಿಸಿದ್ರು. ಅಲ್ಲೂ ಕೂಡ ಅಷ್ಟೇ, ರೈತರು ಸುಮಾರು ವಿಚಾರಗಳು ಅವ್ರಿಗೆ ಗೊತ್ತಿಲ್ದಿರ್ತಕ್ಕಂಥ ವಿಚಾರಗಳನ್ನ ಬಹಳ ಆಸಕ್ತಿಯಿಂದ ಇಲ್ಲಿ ಕೇಳಿಸ್ಕೊಂಡ್ರು. ಸೊ ಕೇಳಿಸ್ಕೊಂಡು ಸುಮಾರು ಜನ ನಮ್ಮ ಒಂದು ವಿಜ್ಞಾನ ಕೇಂದ್ರದ ದೂರವಾಣಿ ಸಂಖ್ಯೆಯನ್ನು ಕೂಡ ತಗೊಂಡ್ರು. ಸರ್, ನಮಗೆ ಯಾವುದೇ ಕೃಷಿಯಲ್ಲಿ ಮತ್ತೆ ಕೃಷಿಗೆ ಸಂಬಂಧಿಸಿದ ಯಾವುದೇ ತೊಂದರೆಗಳು ಅಥವಾ ಯಾವುದೇ ನಮಗೆ ಪ್ರಾಬ್ಲಮ್ಸ್ ಅಂತ ಬಂದಾಗ ಸೊ ನಮ್ಗೆ ಒಂದ್ ಸ್ವಲ್ಪ ಸಲಹೆ ಕೊಡಿ ಸರ್ ಅಂತ ಕೇಳಿದ್ರು. ಸೊ ಇಷ್ಟೆಲ್ಲ ನಮ್ಗೆ ವರ್ಕ್ ಮಾಡೋದಕ್ಕೆ ಅಂದ್ರೆ ಈಗ ರೈತರ ಜೊತೆ ಈ ಸಂವಾದ ಮಾಡ್ಕೊಂಡು ರೈತರಲ್ಲಿ ಈ ಒಂದು ಅಭಿಯಾನ ಮಾಡ್ತಾ ಇರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿ ರೈತರು ಕೂಡ ಬಹಳ ಉತ್ಸಾಹದಿಂದ ಬಂದು ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಇದರ ಒಂದು ಸದುಪಯೋಗವನ್ನು ಪಡ್ಕೊಂತ ಇದ್ದಾರೆ. ಅದೇ ರೀತಿ ಈ ಒಂದು ಅಭಿಯಾನದಲ್ಲಿ ನಾನು ಆಗ್ಲೇ ಹೇಳಿದೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ವಿಜ್ಞಾನಿಗಳು ಅಂತ, ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಜೊತೆಗೆ ಮತ್ತೆ ಈ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ಜೊತೆಗೂ ಕೂಡ ನಮ್ಗೆ ಈ ಒಂದು ಭಾರತೀಯ ಅನುಸಂಧಾನ ಕೃಷಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ವಿಜ್ಞಾನಿಗಳು ಕೂಡ ಕೈ ಜೋಡಿಸಿದ್ದಾರೆ. ಅವರು ಕೂಡ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ, ತಮ್ಮಲ್ಲಿರ್ತಕ್ಕಂಥ ಕೃಷಿಯ ತಿಳುವಳಿಕೆಯನ್ನ ಸೊ ರೈತರಿಗೆ ತಲುಪಿಸುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸೊ ನಾವು ಡೈಲಿ ಇಲ್ಲಿ ಎಲ್ಲಾ ಒಂದು ಪ್ರತಿದಿನ ನಾವು ನಡೆಸ್ತಕ್ಕಂಥ ಮೂರ್ನಾಲ್ಕು ಹಳ್ಳಿಗಳಲ್ಲಿ ರೈತರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಅಭಿಯಾನದ ಸದುಪಯೋಗವನ್ನು ಪಡ್ಕೊಂತ ಇದ್ದಾರೆ. ಈ ಅಭಿಯಾನವು ಇನ್ನೂ 4-5 ದಿನಗಳ ಕಾಲ, ಇನ್ನೂ 5 ದಿನಗಳ ಕಾಲ ನಾವು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಆಯೋಜಿಸ್ತಾ ಇದ್ದೀವಿ. ಇನ್ನು ಈ ಒಂದು ಅಭಿಯಾನದಲ್ಲಿ ರೈತರು ಭಾಗವಹಿಸಿ ಇದರ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಸಂಯುಕ್ತಾಶ್ರಯದಲ್ಲಿ ದೇಶಾದ್ಯಂತ ಮೇ 29 June 12 ನಡೆಯುತ್ತಿರುವ ವಿಜ್ಞಾನಿಗಳ ನಡೆ ರೈತರ ಕಡೆ ಎಂಬ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಅಂಗವಾಗಿ ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ಈ ಅಭಿಯಾನದ ಕುರಿತು ಮಾಹಿತಿಯನ್ನು ಪಡೆದುಕೊಂಡಿರಿ. ಇದುವರೆಗೆ ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಾನುಲಿ ವರದಿಯನ್ನ ಕೇಳಿದಿರಿ. ಪ್ರಸ್ತುತಿ ಎಂ ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳಿ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿಯನ್ನ. ರೈತ ಬಾಂಧವರೇ, ಇವಾಗ ನಾನು ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಈ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದಿಷ್ಟು ಕೃಷಿ ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಮುಂಗಾರಿನ ಹಂಗಾಮ ಈಗ ತಾನೇ ಪ್ರಾರಂಭವಾಗಿದೆ. ಅಂದ್ರೆ 2025 ಮುಂಗಾರಿನ ಹಂಗಾಮ ನಮ್ಗೆ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಬೇಗನೆ ಪ್ರಾರಂಭವಾಯಿತು. ಅಂದ್ರೆ ಸುಮಾರು 8-10 ಮುಂಚೆನೆ ಪ್ರಾರಂಭವಾಯಿತು. ಪ್ರಾರಂಭದ ಒಂದ್ 2-3 ದಿನಗಳಲ್ಲಿ ನಮಗೆ ಚೆನ್ನಾಗಿ ಮಳೆ ಬಂತು. ಅದಕ್ಕಿಂತ ಮುಂಚೆ ಪೂರ್ವ ಮುಂಗಾರು ಮಳೆಯೂ ಸಹ ತುಂಬಾ ಒಳ್ಳೆ ರೀತಿಯಲ್ಲಿ ಮಳೆ ಬಂತು. ಸೊ ಈ ಮಳೆಯಿಂದ ರೈತ ಬಾಂಧವರು ಹರ್ಷ ಉಲ್ಲಾಸವಾಗಿ ತಮ್ಮ ಜಮೀನುಗಳನ್ನ ಎಲ್ಲ ಉಳುಮೆ ಮಾಡಿಕೊಂಡು ಇನ್ನೇನು ಬಿತ್ತನೆಗೆ ಬೇಕಂತ ಹೇಳಿ ರೆಡಿ ಮಾಡಿಟ್ಕೊಂಡಿದ್ದಾರೆ. ಕೆಲ ರೈತ ಬಾಂಧವರು ಬಿತ್ತನೆ ಸಹ ಮಾಡಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಮಳೆಯ ಪರಿಸ್ಥಿತಿ ಇರ್ತೈತಪ್ಪ ಅಂತಂದ್ರೆ, ನಮ್ಗೆ ಈಗ ಒಂದು ಲಭ್ಯವಿರುವ ಮಾಹಿತಿ ಪ್ರಕಾರ ಇನ್ನೂ 4-5 ಅಷ್ಟೊಂದು ನಮಗೆ ಮಳೆ ಬರುವ ಸಾಧ್ಯತೆಗಳು ಇಲ್ಲ. ನಮಗೆ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸುಮಾರು 2-3 ಮಿಲಿಮೀಟರ್, ಅಂದ್ರೆ ಅತಿ ಕಡಿಮೆ ಒಂದು ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆಗಳಿದಾವೆ. ಅಂದ್ರೆ ಅಷ್ಟೇನು ಹೆಚ್ಚು ನಮಗೆ ಮಳೆ ಬರುವ ಪ್ರಸಂಗಗಳು ಅಥವಾ ಸಾಧ್ಯತೆಗಳು ಇಲ್ಲ. ಆದ್ದರಿಂದ ರೈತ ಬಾಂಧವರು ಮಳೆಯ ಮುನ್ಸೂಚನೆ ಇಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು. ಆದಷ್ಟು ರೈತ ಬಾಂಧವರು ತೊಗರಿ ಬಿತ್ತುವ ರೈತ ಬಾಂಧವರು ಇನ್ನೂ ಒಂದ್ ಸ್ವಲ್ಪ, ಅಂದ್ರೆ ಸುಮಾರು ಒಂದು ವಾರ ಅಥವಾ 15 ನಂತರ ನಮಗೆ ಬಿತ್ತಲಿಕ್ಕೆ ಬೇಕಾಗುವಂತ ಹಸಿ ಆದ ಮೇಲೇನೆ ತಾವು ಬಿತ್ತನೆ ಕಾರ್ಯವನ್ನ ಮಾಡಬೇಕು. ಹಾಗೆ ಒಣಭೂಮಿಯಲ್ಲಿ ಕೆಲವು ರೈತ ಬಾಂಧವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹತ್ತಿ ಕಾಳುಗಳನ್ನ ಇಡ್ತಾ ಇದ್ದಾರೆ, ಅದು ಅಷ್ಟೊಂದು ಸಮಂಜಸವಾಗಿರಲ್ಲ. ಸೊ ಅದಕ್ಕಾಗಿ ತಾವು ಇನ್ನೂ ಒಂದು ವಾರ ವೇಟ್ ಮಾಡಿ ಸರಿಯಾಗಿ ನಾವು ಹಸಿ ಮಳೆ ಆದ್ಮೇಲೆ ತಾವು ಬಿತ್ತನೆ ಕಾರ್ಯವನ್ನ ಕೈಗೊಳ್ಳಬಹುದು. ಹಾಗೇನೆ ಉಷ್ಣಾಂಶವು ಸುಮಾರು ನಮಗೆ 30-31 degrees Celsius ವರೆಗೂ ಇರುವ ಸಾಧ್ಯತೆ ಇದೆ. ಆ ಗಾಳಿಯ ವೇಗವು ಸುಮಾರು 8-10 kilometers ಪ್ರತಿ ಗಂಟೆಗೆ ಬೀಸುವ ಸಾಧ್ಯತೆ ಇದ್ದು, ರೈತ ಬಾಂಧವರು ಇನ್ನು ಕೆಲವು ಚಟುವಟಿಕೆಗಳನ್ನ ನೋಡಬಹುದಪ್ಪ ಅಂತಂದ್ರೆ, ನಾವು ಮುಂಗಾರಿನಲ್ಲಿ ಸಾಮಾನ್ಯವಾಗಿ ಏನ್ ಹೇಳ್ತೀವಿ ಅಂದ್ರೆ ಹೆಸರು, ಗೋವಿನ ಜೋಳ, ಸಜ್ಜೆ, ಶೇಂಗಾ ಈ ರೀತಿ ಬಿತ್ತನೆಯನ್ನ ಮಾಡಬಹುದು. ಯಾವಾಗಾದ್ರೂ ಮಳೆಯ ಒಂದು ಕೊರತೆ ಬಂದಾಗೆ ನಾವು ಆ ಬರ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಬೀಜೋಪಚಾರ ಮಾಡಬೇಕಾಗತ್ತೆ. 2% calcium chloride ದ್ರಾವಣದಲ್ಲಿ 1 hour ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸ್ಬೇಕು. ಒಣಗಿಸಿದ ನಂತರ ನಾವು ಬಿತ್ತನೆಯನ್ನ ಮಾಡಬೇಕಾಗತ್ತೆ. ಪ್ರಾರಂಭಿಕ ಮುಂಗಾರಿನಲ್ಲಿ ನಮ್ಗೇನಾಗುತ್ತೆ, ಇನ್ನೂ ಸ್ವಲ್ಪ ಗುಡುಗು ಸಿಡಿಲಿನ ಸಮೇತ ನಮಗೆ ಬಿರುಗಾಳಿ ಸಮೇತವಾಗಿ ಮಳೆ ಬರುವ ಸಾಧ್ಯತೆಗಳಿರ್ತವೆ. ಆದಷ್ಟು ಮಟ್ಟಿಗೆ ರೈತ ಬಾಂಧವರು ತಮ್ಮ ದನಕರಗಳನ್ನ ವಿದ್ಯುತ್ ಕಂಬವಾಗಲಿ ಅಥವಾ ಮರದ ಕೆಳಗಡೆ ಕಟ್ಟಬಾರದು. ಸುರಕ್ಷಿತ ಒಂದು ಸ್ಥಳಗಳಲ್ಲಿ ಜಾನುವಾರುಗಳನ್ನ ಕಟ್ಟಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಳೆ ಸ್ವಲ್ಪ ಅಭಾವ ಏನಾದರೂ ಕಂಡು ಬರ್ತಾ ಇತ್ತಪ್ಪ ಅಂತಂದ್ರೆ, ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಹೊಲದಲ್ಲಿ ಬಿದ್ದ ನೀರನ್ನ ಹೊಲದಲ್ಲಿಂಗೂ ಹಾಗೆ ತಾವು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಇಳಿಜಾರಿಗೆ ಅಡ್ಡಲಾಗಿ ನಾವು ಏನ್ ಮಾಡಬೇಕು, ಸ್ವಲ್ಪ ಕೆಲವೊಂದು ಚೌಕಮಡಿಗಳನ್ನಾಗಲಿ ಅಥವಾ ಉಳುಮೆಯನ್ನ ಮಾಡಿ ಬಿದ್ದ ನೀರನ್ನ ಮಣ್ಣಿನಲ್ಲಿ ಇಂಗೂ ಹಾಗೆ ಕ್ರಮವನ್ನ ಕೈಗೊಳ್ಳ್ರಿ. ಹಾಗೆ ರೈತ ಬಾಂಧವರು ತಿಪ್ಪೆ ಗೊಬ್ಬರವೇನಾದ್ರೂ ತಮ್ಮ ಹೊಲಗಳಲ್ಲಿ ಹಾಕ್ತಾ ಇದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಏನ್ ಮಾಡ್ಬೇಕಂತಂದ್ರೆ, ಹಾಕಿದ ಒಂದು 10-15 ದಿವಸದ ನಂತರ ತಾವು ಬಿತ್ತನೆ ಕಾರ್ಯವನ್ನ ಮಾಡಬೇಕಾಗತ್ತೆ. ಅಂದ್ರೆ ಸುಮಾರು 15 ದಿವಸದವರೆಗೂ ಸಹ ನಾವು ಅಡ್ವಾನ್ಸ್ ಆಗಿ ಈ ತಿಪ್ಪೆ ಗೊಬ್ಬರಗಳನ್ನ ಹಾಕಿಟ್ಕೊಳ್ಬೇಕು, ಚೆನ್ನಾಗಿ ಮಣ್ಣಿನಲ್ಲಿ ಕಲಸ್ಬೇಕಾಗತ್ತೆ. ಸೊ ಈ ರೀತಿ ತಾವು ಮಾಡುವುದರಿಂದ ಏನಾಗುತ್ತೆ, ಅದರ ಒಂದು ಪೋಷಕಾಂಶಗಳ ಲಭ್ಯತೆ ಭೂಮಿಗೆ ಚೆನ್ನಾಗಿ ಬರ್ತೈತೆ. ಹಾಗೇನೆ ನಾವು ಮುಂಗಾರಿನ ಹಂಗಾಮ ಅಂದ ತಕ್ಷಣ ಹೆಸರು ಬಿತ್ತನೆಯನ್ನ ನೆನಪಾಗುತ್ತೆ. ಸೊ ಹೆಸರಿಗಾಗಿ ನಾವು ಉತ್ತಮ ಒಂದು ತಳಿ ಏನಪ್ಪಾ ಅಂತಂದ್ರೆ BGS 9 ಅಂತಿದೆ. ಅದು ನಾವು ಮೇದಿಂದ June 15 ಅಥವಾ June 20 ಸಹ ನಾವು ಬಿತ್ತನೆಯನ್ನ ಕೈಗೊಳ್ಳಬಹುದು. ಅದು ನಾವು ಪ್ರತಿ ಎಕರೆಗೆ 5-6 kilograms ಬೀಜವನ್ನು ಉಪಯೋಗಿಸಬಹುದು. ಬಿತ್ತುವುದಕ್ಕಿಂತ ಮುಂಚೆ ನಾವು 200 grams ರೈಸೋಬಿಯಂ ಅನ್ನ ಬೀಜೋಪಚಾರ ಮಾಡಿ ಬಿತ್ತನೆಯನ್ನ ಮಾಡಬೇಕು. ಅದರ ಜೊತೆಗೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಸಿಗುತ್ತೆ, ಅದನ್ನ 500 grams ಅನ್ನ ಉಪಯೋಗ ಮಾಡಬೇಕು ಒಂದ್ ಎಕರೆಗೆ ಬೇಕಾಗುವ ಬೀಜಕ್ಕೆ. ಹಾಗೇನೆ ನಾವು ಗಂಧಕ ಮತ್ತು ಜಿಪ್ಸಮ್ ಅನ್ನ ಸುಮಾರು 20 ದಿವಸಗಳ ಮುಂಚಿತವಾಗಿ ಗೊಬ್ಬರವೇನು ಹಾಕ್ತೀವಲ್ಲ ನಾವು ತಿಪ್ಪೆ ಗೊಬ್ಬರ, ಅದರ ಜೊತೆಗೆ 8 kilograms ಗಂಧಕ ಮತ್ತು 40 kilograms ಜಿಪ್ಸಮ್ ಅನ್ನ ಬೆರೆಸಿ ನಾವು ಮಣ್ಣಿನಲ್ಲಿ ಸೇರಿಸಬೇಕಾಗತ್ತೆ. ಹಾಗೇನೆ ರೈತ ಬಾಂಧವರು ಎಲ್ಲೆಲ್ಲಿ ತಮ್ಮ ಹೊಲದಲ್ಲಿ ಜಾಸ್ತಿ ಕಳೆ ಅಂದ್ರೆ ಕಸ ಏನ್ ಬರ್ತಾ ಇರುತ್ತಲ್ಲ, ಅಂತ ಒಂದು ಹೊಲದಲ್ಲಿ ನಾವು ಕಸದ ನಿಯಂತ್ರಣಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, 1.3 liters ಪೆಂಡಮೆಥಿಲಿನ್ ಅಂತ ಹೇಳ್ತೀವಿ, 30 EC ರೂಪದಲ್ಲಿ ಇರುವುದನ್ನ ಸುಮಾರು 300 liters ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡ್ಬೇಕು. ಅಂದ್ರೆ ಇದು ಈ ಕಳೆ ನಿಯಂತ್ರಣವನ್ನ ಕಳೆನಾಶಕವನ್ನ ನಾವು ಬಿತ್ತಿದ ದಿವಸ ಅಥವಾ ಬಿತ್ತಿದ ಮರು ದಿವಸನೇ ನಾವು ಸಿಂಪರಣೆಯನ್ನ ಮಾಡ್ಬೇಕು. ಸ್ವಲ್ಪ ಮಟ್ಟಿಗೆ ಆದ್ರೂ ನಾವು ಭೂಮಿಯಲ್ಲಿ ಹಸಿ ಇರಬೇಕಾಗತ್ತೆ. ಸೊ ಅಂತ ಒಂದು ಸಮಯದಲ್ಲಿ ಇದು ತುಂಬಾ ಚೆನ್ನಾಗಿ ಕಸವನ್ನ ನಿಯಂತ್ರಣ ಮಾಡ್ತೈತಿ. ಹಾಗೇನೆ ಕೆಲವೊಂದು ತರಕಾರಿಗಳಲ್ಲಿ ಏನಾಗ್ತಾ ಇದೆ ಅಂತಪ್ಪ ಅಂತಂದ್ರೆ, ಈ ಮುಟುರು ರೋಗ ಕಂಡು ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು 1 milliliter ಅಸ್ತಮಾಪ್ರೆಡ್ ಅನ್ನ 4 liters ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬೇಕು. ಹಾಗೆ ಸರ್ವೇ ಸಾಮಾನ್ಯವಾಗಿ ಹಣ್ಣು ಕೊರೆಯುವ ಉಳಿವಿನ ಭಾಗ ಕಂಡು ಬರ್ತಾನೆ ಇರುತ್ತೆ. ಇದರ ಒಂದು ಹತೋಟಿಗಾಗಿ ನಾವು 0.2 grams ಇಮಾಮೆಕ್ಟಿನ್ ಬಂಜೈಟ್ 5 SG ರೂಪದಲ್ಲಿ ಇರುವುದನ್ನ, ಇಲ್ಲಪ್ಪ ಅಂತಂದ್ರೆ 0.2 milliliter ಕ್ಲೋರಾಂಟ್ರಿನಿಪ್ರೋಲ್ ಅಂತ ಸಿಗುತ್ತೆ, 18.5 SG ರೂಪದಲ್ಲಿ ಇರುತ್ತೆ. ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ಹಣ್ಣು ಕೊರೆಯುವ ಉಳಿವಿನ ಭಾಗವನ್ನ ನಾವು ಚೆನ್ನಾಗಿ ನಿಯಂತ್ರಣ ಮಾಡಬಹುದು. ರೈತ ಬಾಂಧವರೇ, ನಮ್ಗೇನಾಗುತ್ತೆ ಅಂತಂದ್ರೆ, ಈ ಮುಂಗಾರಿನ ಪ್ರಾರಂಭಿಕ ಹಂತದಲ್ಲಿ ದನಕರಗಳಿಗೆ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಇರ್ತವೆ. ಅದಕ್ಕಾಗಿ ನಾವು ಚುಚ್ಚುಮದ್ದುಗಳನ್ನ ಹಾಕಿಸ್ಬೇಕಾಗತ್ತೆ. ಹಸು ಮತ್ತು ಎಮ್ಮೆಗಳಿಗೆ ಏನಾಗತ್ತಂದ್ರೆ, ಗಂಟಲು ಬೇನೆ, ಚಪ್ಪೆ ಬೇನೆಗೆ ನಾವು ಲಚಿಕೆಯನ್ನ ಹಾಕಿಸ್ಲೇಬೇಕಾಗುತ್ತೆ. ಹಾಗೆ ರೈತ ಬಾಂಧವರೇ, ಕೊನೆಯದಾಗಿ ತಮ್ಗೆ ಏನ್ ಹೇಳಿಕ್ ಇಷ್ಟಪಡ್ತೇನೆ ಅಂದ್ರೆ, ನಮ್ಗೆ ಈ ಮುಂಗಾರಿನ ಒಂದು ಪ್ರಾರಂಭಿಕ ಹಂತದಲ್ಲಿ ಮಳೆ ಚೆನ್ನಾಗಿ ಬಂತು. ಇವಾಗ ಸ್ವಲ್ಪ ಮಳೆಯ ಬಾಧೆಯನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ತಾವು ಇನ್ನೂ ಮುಂದೆ ಬಿತ್ತನೆಯ ಕಾರ್ಯವನ್ನ ಚೆನ್ನಾಗಿ ಹಸಿ ಆದ್ಮೇಲೆ ತಾವು ಬಿತ್ತನೆಯನ್ನ ಕೈಗೊಳ್ಳ್ರಿ. ಮತ್ತು ನಮ್ಮ ಮುಂದಿನ 4-5 ದಿವಸವರೆಗೆ ನಮ್ಗೆ ಸ್ವಲ್ಪ ಮಟ್ಟದಲ್ಲಿ ಮಳೆಯ ಕೊರತೆ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ರೈತ ಬಾಂಧವರು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಂತ ಹೇಳಿ ಕೃಷಿ ಸಂಚಿಕೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.

ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಮನೆಯೊಡತಿ